ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 70%, ಬಳ್ಳಾರಿ ಜಿಲ್ಲೆಯೊಳಗ 60% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಒಂದೆರಡು ಕಡೆ ಉತ್ತಮ ಮಳೆ ಆಗಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಶೇಷ ಸರಣಿ. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮದ ಈ ಸಂಚಿಕೆಗೆ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಶ್ರೀ ಬಸವಾನಂದ ಸ್ವಾಮಿಗಳು ಇದ್ದಾರೆ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ. ನಮ್ಮೆಲ್ಲ ಕೇಳುಗರಿಗೆ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಅನ್ನೋದ್ರ ಬಗ್ಗೆ ತಾವು ತಿಳಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ಈ ನಿಸರ್ಗಕ್ಕೂ ಮಾನವನಿಗೂ ಬಹಳ ನಿಕಟ ಸಂಬಂಧ. ಮನುಷ್ಯ ನಿಸರ್ಗಕ್ಕೆ ಏನು ಕೊಡದಿದ್ರು ಕೂಡ ನಿಸರ್ಗ ಮಾತ್ರ ಏನೆಲ್ಲಾ ಕೊಟ್ಟದ. ಈ ಸೃಷ್ಟಿಯ ಪ್ರತಿಯೊಂದು ಕಣ ಕಣಾನು ಮನುಷ್ಯನ ಜೀವನಕ್ಕೆ ಆಧಾರ ಆಗ್ಯದ. ಮನುಷ್ಯ ನಿಸರ್ಗವನ್ನ ನಾಶ ಮಾಡ್ತಾ ಬಂದಿರೋ ಇಂದಿನ ದಿನಗಳಲ್ಲೂ ನಿಸರ್ಗ ಮನುಷ್ಯನನ್ನ ತನ್ನ ಮಡಿಲೊಳಗೆ ಇಟ್ಟುಕೊಂಡು ಪೋಷಿಸ್ತಾ ಇದೆ. ಇಂಥ ನಿಸರ್ಗದೊಳಗ ಎಷ್ಟೆಲ್ಲ ಶಕ್ತಿ ಐತಿ, ಏನೆಲ್ಲ ರಹಸ್ಯಗಳನ್ನ ಈ ನಿಸರ್ಗ ಅಡಗಿಸಿಟ್ಕೊಂಡದ. ಈ ತನ್ನೆಲ್ಲ ಶಕ್ತಿಯನ್ನ ಧಾರೆ ಎರೆದು ದೈವತ್ವದೆಡೆಗೆ ಹೋಗುವಂತಹ ಪಾಠವನ್ನ ನಿಸರ್ಗನೇ ನಮಗ್ ತಿಳಿಸಿಕೊಡ್ತಾ ಇದೆ ಅಲ್ವಾ ಸ್ವಾಮೀಜಿ? ನಾವು ನಿಸರ್ಗ ಅಂತ ಅಂದ್ರೇನು, ಮತ್ತೆ ನಿಸರ್ಗ ಜ್ಞಾನ ಅಂದ್ರೇನು, ಮತ್ತೆ ಈ ನಿಸರ್ಗ ಜ್ಞಾನ ಮತ್ತು ನಮ್ಮ ಶಾಲೆಯಲ್ಲಿ ಸಿಗುವಂತಹ ಜ್ಞಾನಕ್ಕೂ ಏನ್ ವ್ಯತ್ಯಾಸ ಅನ್ನೋದ್ರ ಕುರಿತಂಗೆ ನಾವು ಹಿಂದಿನ ವಾರ ತಿಳ್ಕೊಂಡಿದ್ವಿ. ಸೊ ಇವತ್ತು ನಾವು ಮನುಷ್ಯ ದೈವತ್ವದೆಡೆಗೆ ಹೇಗ್ ಹೋಗ್ಬೇಕು ಅನ್ನೋದ್ರ ಕುರಿತಾಗಿ ಮಾತನಾಡೋಣ ಸ್ವಾಮೀಜಿ. ಮಾನವ ನಿಸರ್ಗದ ಕೂಸು. ಹೌದು, ಅಂದ್ರೆ ನಿಸರ್ಗಕ್ಕೆ ಮಾನವ ಹೊಸದಾಗೇನು ಕೊಡ್ಬೇಕಾಗಿಲ್ಲ. ಈಗ ತಾಯಿ ಹಡ್ದಿದ್ದಾಳೆ, ತಾಯಿಯಿಂದ ನಾವು ಬಂದಿದೀವಿ ಹೊರತು ನಾವೇನ್ ತಾಯಿಗೆ ಮತ್ತೆ ವಾಪಸ್ ಕೊಡ್ಬೇಕು ಅಂತ ಇಲ್ಲ. ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಹಾಗೇನೆ ನಿಸರ್ಗವನ್ನ ಸಂರಕ್ಷಣೆ ಮಾಡೋದು ಮತ್ತು ನಿಸರ್ಗವನ್ನ ಅರ್ಥ ಮಾಡ್ಕೊಳ್ಳೋದಿದೆ. ಇವತ್ತು ಮನುಷ್ಯ ಎಡುತ್ತಾ ಇರೋದಿಲ್ಲಪ್ಪ ಅಂತಂದ್ರೆ ನಿಸರ್ಗವನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಥವಾ ಅಪಾರ್ಥ ಮಾಡ್ಕೊಂಡಿದ್ದಾನೆ. ಈ ನಿಸರ್ಗ ಇರೋದು ಮನುಷ್ಯನಿಗೋಸ್ಕರ, ಪ್ರಾಣಿಗಳು, ಪಕ್ಷಿಗಳು, ಸಮಸ್ತ ಸೃಷ್ಟಿಯು ಮಾನವನ ಉಪಯೋಗಕ್ಕಾಗಿ ಇರೋದಂತ ಬೋಧನೆ ಮಾಡಿಬಿಟ್ಟಿದ್ದಾವೆ. ಅದು ಅರ್ಧ ಸತ್ಯ. ಅದು ಮಾನವ ಬೇರೆ ಪ್ರಾಣಿಗಳಿಗಿಂತ ಬುದ್ಧಿವಂತ ಪ್ರಾಣಿ ಹೌದು, ಆಮೇಲಿಂದ ಪ್ರಜ್ಞೆ ಉಳ್ಳಂತ ಪ್ರಾಣಿ, ಮತ್ತು ಅವನಿಗೆ ಪ್ರಕೃತಿ ಸಾಧ್ಯತೆಗಳನ್ನು ಬಹಳ ಕೊಟ್ಬಿಟ್ಟಿದೆ. ಹೌದು, ಮನುಷ್ಯನಿಗೆ ಕೊಟ್ಟಿರುವಷ್ಟು ಸಾಧ್ಯತೆಗಳನ್ನ ಇನ್ನು ಯಾವ ಜೀವಿಗೂ ಕೊಟ್ಟಿಲ್ಲ ಪ್ರಕೃತಿ. ಮನುಷ್ಯ ಅವನು ಎಲ್ಲಿ ತನಕ ಸಾಗಬಹುದು ಅಂದ್ರೆ ಮಹಾದೇವನಾಗ್ಬಿಡ್ಬೋದು. ಅವನು ಮಾನವನೇ ಮಹಾದೇವನಾಗಬಹುದು. ಆಗಿದ್ದಾರೆ ಎಷ್ಟೋ ಜನ, ಅವರು ಈ ಪ್ರಕೃತಿನಲ್ಲಿ ಚೆನ್ನಾಗಿ ಬದುಕಿ ತಪಸ್ ಜೀವನವನ್ನು ಮಾಡಿ ಆಮೇಲೆ ನೈತಿಕ ಮಟ್ಟವನ್ನು ಚೆನ್ನಾಗಿ ಕಾಯ್ಕೊಂಡು ಧ್ಯಾನ ಸಮಾಧಾನ ಕಡೆಗೆ ಸಮಾಧಿ ಸ್ಥಿತಿಯನ್ನು ಮುಟ್ಟಿ ಅವರು ದೇವರು ಅನ್ನಿಸ್ಕೊಂಡ್ಬಿಟ್ಟಿದ್ದಾರೆ. ಅಂತಹ ಒಂದು ಸ್ಥಿತಿಯನ್ನ ಮುಟ್ಟಬೇಕಾಗಿದೆ ಮನುಷ್ಯ. ಪ್ರತಿಯೊಬ್ಬ ಮನುಷ್ಯನಿಗೂ ಅದನ್ನ ಮುಟ್ಟೋರ್ಗೂ ಸಮಾಧಾನ ಸಿಕ್ಕಲ್ಲ, ಅದನ್ನ ಮುಟ್ಲೇಬೇಕು. ಅವನು ಮುಟ್ಟದೇ ಇದ್ರೆ ಸಮಾಧಾನ ಇಲ್ಲ. ಅದಕ್ಕೆ ಈ ನಮ್ಮ ಒಟ್ಟು ಈ ಕಾರ್ಯಕ್ರಮದ ಥೀಮ್ ಒಟ್ಟು ಸಾರ ಏನಪ್ಪ ಅಂತಂದ್ರೆ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. 20-21 ಶತಮಾನ ಅಥವಾ 19ನೇ ಶತಮಾನದಿಂದ ಶುರು ಆಯ್ತು ಅಂತ ಇಟ್ಕೊಳ್ಳಿ, ಕೈಗಾರಿಕಾ ಕ್ರಾಂತಿ ಆಯ್ತು. ಅದರ ಪರಿಣಾಮವಾಗಿ ಇವನಿಗೆ ಸಾಕಷ್ಟು ಸುಖಭೋಗಗಳ ಸಾಧನಗಳು ಸಿಕ್ಕು, ಅದರ ದುರುಪಯೋಗ ಆಯ್ತೇನೋ ಅಂತ ಅನ್ಸುತ್ತೆ. ಅದರಿಂದ ಇವತ್ತು ಮನುಷ್ಯ ತುಂಬಾ ದುಃಖಿ ಆಗಿದ್ದಾನೆ. ಪರಸ್ಪರ ಜಗಳ, ಹೊಡೆದಾಟ ಬಡದಾಟಗಳು ಕೋರ್ಟ್ ಕಚೇರಿಗಳು ಇವಕ್ಕೆಲ್ಲ ಕಾರಣ ಏನು ಅಂದ್ರೆ ಮನಸ್ಸು ತನ್ನೊಳಗೆ ತನಗೆ ಸಮಾಧಾನ ಸಿಗ್ತಾ ಇಲ್ಲ. ಆಸೆನೆ ದುಃಖಕ್ಕೆ ಮೂಲ ಅಂತೇಳಿ ಹಿಂದೆನೆ ಭಗವಾನ್ ಬುದ್ಧ ಅವರು ಹೇಳಿದ್ರು. ತಮ್ಮ ಜೀವನದಲ್ಲಿ ಒಂದು ಮುಕ್ತಿಯನ್ನ ಸಾಧಿಸಿ ದೈವತ್ವದೆಡೆಗೆ ಹೋದ್ರು. ಅಂದ್ರೆ ಈ ಮೂರು ಹಂತಗಳನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ಮಾನವನ ವಿಕಾಸದಲ್ಲಿ ಒಂದು ಪ್ರಕೃತಿ ದತ್ತವಾಗಿ ಬದುಕ್ತಾ ಇದ್ದ. ಈಗಲೂ ಕೆಲವು ಕಾಡ್ಮನಸ್ಸಿದ್ದಾರೆ, ಅವರು ಪ್ರಕೃತಿ ಹೇಗಿದೆಯೋ ಹಾಗೆ ಅಥವಾ ಹೇಗೆ ಅವರಿಗೆ ನಾಗರಿಕತೆ ಕಡೆಗೆ ಬರೋದಕ್ಕೆ ಇಷ್ಟಪಡಲ್ಲ. ಈ ಅಂಡಮಾನ್ ನಿಕೋಬಾರ್ ಆ ಕಡೆ ಎಲ್ಲ ಇನ್ನೂ ಕೂಡ ಅಂತ ಜನ ಇದ್ದಾರೆ. ಆದ್ರೆ ಪ್ರಕೃತಿ ಪ್ರಕೃತಿಯಾಗಿ ಇದ್ರೆ ಮನುಷ್ಯ ದೈವತ್ವದ ಕಡೆಗೆ ಸಾಗಕ್ಕಾಗಲ್ಲ. ಸ್ವಾಮಿ ವಿವೇಕಾನಂದರು ಕೂಡ ಅದನ್ನು ಹೇಳ್ತಾರೆ. ಅಂದ್ರೆ ಗವಿಗಳಲ್ಲಿ ವಾಸ ಮಾಡೋದು ಪ್ರಕೃತಿ, ಗುಹೆಗಳಲ್ಲಿ ವಾಸ ಮಾಡೋದು ಪ್ರಕೃತಿ, ಮನೆ ಕಟ್ಕೊಳ್ಳೋದು ನಾಗರಿಕತೆ. ಅಂದ್ರೆ ಮನೆ ಕಟ್ಕೊಳ್ಳಕ್ ಶುರು ಮಾಡದ ಮನುಷ್ಯ ಚಳಿ ಮಳೆ ಬಿಸಿಲು ಇದರಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಮನೆ ಕಟ್ಕೊಳ್ಳಕ್ ಶುರು ಮಾಡದ. ಅದರಲ್ಲಿ ಕೆಲವು ಜಾಗೃತ ಮಾನವರು ಏನ್ ಮಾಡಿದ್ರು ಅಂದ್ರೆ ಗುಡಿಸಲಲ್ಲೇ ಉಳಿಯಕ್ಕೆ ಇಷ್ಟಪಟ್ರು. ಅವ್ರ ನಾಗರಿಕತೆಗಿಂತ ಇನ್ನು ಮುಂದಕ್ಕೆ ಹೋಗ್ಬಿಟ್ರು ಅವರು. ಅಂದ್ರೆ ಅಲೆಕ್ಸಾಂಡರ್ನ ಸಂದರ್ಭದಲ್ಲಿ ಬರುತ್ತೆ, ಒಬ್ರು ದಂಡಮಿಸ ಅನ್ನುವಂತ ಅವರು ಈ ಕಲ್ ಮೇಲೆ ಕೂತಿರ್ತಾರೆ ಅಥವಾ ಎಲೆಗಳ ಮೇಲೆ ಹಾಸ್ಕೊಂಡು ಕೂತಿರ್ತಾರೆ. ಕರಿಯಕ್ ಬಂದ್ರು ಹೋಗೋದಿಲ್ಲ ಅವ್ರು, ರಾಜಾಜ್ಞೆ ಇದೆ ಅಂತ ಅಂದ್ರೂ ಹೋಗಲ್ಲ ಅವ್ರು. ನಿಮ್ಮ ರಾಜನ ಅವಶ್ಯಕತೆ ನನಗಿಲ್ಲ ಅಂತಾರ. ಇಲ್ಲ, ನಿಮ್ ತಲೆ ಕತ್ತರಿಸ್ತಾನ ನೋಡಿ ರಾಜ, ನೀವು ಬರದೇ ಹೋದ್ರೆ. ಅಯ್ಯೋ, ಅವನ್ ತಲೆ ಕತ್ತರಿಸ್ಲಿ ಬಿಡಪ್ಪ, ಬರ್ಲಿ ಅವನು, ಆ ತಲೆ ಕೆಳಗಡೆ ಬೀಳೋದನ್ನ ನಾನ್ ನೋಡ್ತೀನಿ ಅಂತಾರ. ಇಂತಹ ನೂರಾರು ಜನ ಋಷಿಗಳು ಭಾರತ ದೇಶದಲ್ಲಿ ಭಾರತದ ಸಂಸ್ಕೃತಿಯನ್ನು ಕಟ್ಟಿದ್ರು. ಇದು ಒಂದು ಭಾಗ. ಅಂದ್ರೆ ಇನ್ನೊಂದ್ ಕಡೆ ರಾಜ್ಯ ಸ್ಥಾಪನೆಗಳಾಗ್ತಾ ಇದ್ವು. ಅಂದ್ರೆ ಊರುಗಳಾಗಿ ಪಟ್ಟಣಗಳಾಗಿ ಆಮೇಲಿಂದ ರಾಜಧಾನಿಗಳನ್ನ ಕಟ್ಕೊಂಡು ಇದು ಒಂದು ನಾಗರಿಕತೆಯನ್ನ ಕಟ್ಟಿದ್ರು. ಈ ನಾಗರಿಕತೆ ಏನಾಯ್ತು ಅಂತಂದ್ರೆ ನಾಗರಿಕತೆ ಸಂಸ್ಕೃತಿಯ ಒಂದು ಸಿಂಚನವನ್ನ, ಆಧ್ಯಾತ್ಮದ ಸಿಂಚನೆಯನ್ನ ಪಡಿಬೇಕಾಗಿತ್ತು. ಅದನ್ನ ಪಡಿಲಿಲ್ಲ. ಇದು ಈಗೇನಾಗ್ತಾ ಇದೆ, ಇವಾಗ ಏನ್ ಸಿಕ್ಕಾಪಟ್ಟೆ ನಗರಗಳು ಬೆಳೆದಿದೆ, ಏನು ಕಾಲಿಡಕ್ ಜಾಗ ಇಲ್ಲ, ವಾಸ ಮಾಡಕ್ ಜಾಗ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಎಷ್ಟೋ ಜನ ಚರಂಡಿ ಕಟ್ಟೆಗಳ ಮೇಲೆ ಜೀವನ ಮಾಡ್ತಿದ್ದಾರೆ. ನಾಗರಿಕತೆಯನ್ನು ಬಂದಿದೆ, ಆದ್ರೆ ಸುಸರ್ಜಿತವಾಗಿ ಕ್ರಮಬದ್ಧವಾಗಿ ಬಂದಿಲ್ಲ. ಬರದೇ ಇದ್ದಾಗ ಈ ಒಂದು ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ವಿಕಾರ ಆಗಕ್ ಶುರು ಆಗೋಗ್ಬಿಡುತ್ತೆ. ಆಸೆ ಆಮಿಷಗಳು ಜಾಸ್ತಿ ಆಗಿ ಹೊಡೆದಾಟ ಬಡದಾಟಗಳು, ಆಸೆ ಜಾಸ್ತಿ ಆಗ್ಬಿಟ್ಟು ಕಲಬೆರಕೆ ಅಂದ್ರೆ ವ್ಯಾಪಾರದಲ್ಲಿ ಮೋಸ ಮಾಡ್ತಕ್ಕಂಥದ್ದು, ಇದೆಲ್ಲ ನಾಗರಿಕತೆನಲ್ಲಿ ಶುರು ಆಗ್ಬಿಡ್ತು. ಆಮೇಲೆ ನಾವು ಪ್ರಾರಂಭದಲ್ಲಿ ತಿಳಿಸಿದೀವಿ, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಪ್ರತಿಯೊಬ್ಬರು ಗಮನ ಕೊಡಬೇಕಾದ್ದು ಕೊಳ್ಳುವಾಕ ಸಂಸ್ಕೃತಿ ಅಂತ ಕರೀತಾರೆ. ಅತಿಯಾಗಿ ಸಂಗ್ರಹ ಮಾಡೋದು, ವಿಪರೀತವಾಗಿ ಬೇಡವಾದದ್ದು ಬೇಕಾದದ್ದೆಲ್ಲವನ್ನು ತುಂಬಿಟ್ಕೊಳ್ಳೋದು, ಆವಾಗ ಮನುಷ್ಯನಿಗೆ ಸಮಾಧಾನ ಸಿಕ್ಕಲ್ಲ. ಅದಕ್ಕೆ ಅವನು ಮುಂದಕ್ಕೆ ಹೋಗ್ಬೇಕು, ನಾಗರಿಕತೆಯನ್ನ ಹಣ್ಣಾಗಿ ಮಾಡಿಕೊಂಡು ಸಂಸ್ಕೃತಿ ಕಡೆಗೆ ಹೋಗ್ಬೇಕು. ನಾಗರಿಕತೆ ಬೇಕು, ಆದ್ರೆ ಸಂಸ್ಕೃತಿ ಇಲ್ಲದ ನಾಗರಿಕತೆ ಪ್ರಯೋಜನ ಇಲ್ಲ. ಅದೇ ಮಾನವೀಯತೆ ಅನ್ನೋದು ಏನು ಎಷ್ಟು ಮುಖ್ಯನೋ ಮನುಷ್ಯರಿಗೆ, ಸಂಸ್ಕೃತಿ ಕೂಡ ಅಷ್ಟೇ ಮುಖ್ಯ. ಸಂಸ್ಕೃತಿ ಇದ್ದಾಗನೇ ಮಾನವೀಯತೆ ಅನ್ನೋದು ಗೋಚರ. ಖಂಡಿತ, ನಾಗರಿಕತೆ ಜೊತೆಗೆ ಮಾನವೀಯತೆ ಬೆರೆತರೆ ಸಂಸ್ಕೃತಿ ಆಗುತ್ತೆ. ಮಾನವೀಯತೆ ಇಲ್ಲದಂತಹ ನಾಗರಿಕತೆ ರಾಕ್ಷಸಿ, ಅದೇ ಪಶುತ್ವನೂ ಆಗಲ್ಲ. ಪಶುಗಳು ಅಷ್ಟು ಹಿಂಸೆ ಮಾಡಲ್ಲ, ಪಶುಗಳು ಸಾವಿರಾರು ಜನರನ್ನ ಕೊಲ್ಲಲ್ಲ. ಅದಕ್ಕೆ ಆಹಾರ ಬೇಕಾದಾಗ ಮಾತ್ರ ಅವು ದಾಳಿ ಮಾಡ್ತವೆ. ಹಾ, ದಾಳಿ ಮಾಡ್ತವೆ, ಬೇಟೆ ಆಡ್ತವೆ. ಇಲ್ಲ, ಸಿಟ್ಟು ಬಂದಾಗ ಒಂದ್ಸರಿ ಜಗಳ ಆಡಬಹುದು, ಅಷ್ಟೇ, ಮುಗೀತು. ಆದ್ರೆ ಮನುಷ್ಯನ ಹಾಗಾಗಲ್ಲ. ಆಸೆ ಮನುಷ್ಯನಿಗೆ ಎಷ್ಟಿದ್ರು ಕಡಿಮೆನೆ. ಪ್ರಾಣಿಗಳು ತನಗೆ ಎಷ್ಟು ಊಟಕ್ಕೆ ಬೇಕು ಅಷ್ಟೇ ಅವು ಬೇಟೆ ಆಡ್ತವೆ. ಆಮೇಲೆ ಇವೊಂದು ನೆನ್ಪಿಟ್ಕೊಂತಾನೆ, ಅದು ನಾವು ಚಿಕ್ಕವರಿದ್ದಾಗ ಒಂದು ಹಾಡು ಬರ್ತಾ ಇತ್ತು, ಹಾವಿನ ರೋಷ 12 ವರ್ಷ, ನನ್ನ ರೋಷ 100 ವರ್ಷ ಅಂತೇಳಿ. ಅಂದ್ರೆ ಈ ಮನುಷ್ಯಂದು ಹಂಗಾಗೋಗ್ಬಿಟ್ಟಿದೆ. ಅದಕ್ಕೆ ಇವತ್ತು ನಾವೇನು ಈ ಸಂಚಿಕೆಗಳನ್ನ ಮಾಡ್ತಾ ಇದ್ದೀವಿ, ಇದನ್ನ ಪ್ರತಿಯೊಬ್ಬರು ಶಾಲಾ ಕಾಲೇಜುಗಳಲ್ಲಿ, ಆಮೇಲಿಂದ ಮಠ ಮಂದಿರಗಳಲ್ಲಿ, ಧಾರ್ಮಿಕ ಸಂಸ್ಥೆಗಳಿರಲಿ ಅಥವಾ ಸರ್ಕಾರಗಳಿರಲಿ, ಎಲ್ಲವೂ ಈ ಕಡೆ ಗಮನ ಹರಿಸಬೇಕಾಗಿದೆ. ಗಮನ ಹರಿಸಲೇಬೇಕು, ಅಂದ್ರೆ ದೈವತ್ವದ ಕಡೆಗೆ ಸಾಗಬೇಕು. ಮಾನವತ್ವವಾಗಿ ಬಹಳ ದಿವಸ ಉಳಿಯಲ್ಲ. ಅಂದ್ರೆ ದೈವತ್ವದ ಕಡೆಗೆ ಹೋಗದೆ ಹೋದ್ರೆ ಅಲ್ಲಿ ಸಂಕುಚಿತತೆ ಬಂದೇ ಬಿಡ್ತದೆ. ಶಕ್ತಿ ಪ್ರಕೃತಿ ನಿಯಮ ಅದು ಕೂಡ. ಅಂದ್ರೆ ಒಂದು ಹಣ್ಣು ಹಣ್ಣಾದ್ರೆ ರುಚಿ ಆಗತ್ತೆ, ಬಹಳ ದಿವಸ ಕಾಯಿಗೆ ಉಳಿದ್ಬಿಟ್ರೆ ಕುಳಿಯಕ್ಷರಾಗ್ಬಿಡ. ಹಾಗೆ ಮಾನವೀಯತೆ, ಈಗ ನಾಗರಿಕತೆ ದೈವತ್ವದ ಕಡೆಗೆ ಸಾಗಬೇಕು. ಇದು ಅರಿಷಡ್ ವರ್ಗಗಳನ್ನ ದಾಟಬೇಕು ಅಂತ ಹೇಳ್ತಾ ಇದ್ರಿ ನೀವು. ಅರಿಷಡ್ ವರ್ಗಗಳನ್ನ ದಾಟಬೇಕು ಅನ್ನೋದು ಒಂದ್ ಮೊದಲನೇ ಶಬ್ದ. ಅರಿಷಡ್ ವರ್ಗಗಳನ್ನ ಪರಿವರ್ತಿಸ್ಕೊಳ್ಬೇಕು. ಈಗ ಕಾಯಿ ಹಣ್ಣಾಗಬೇಕಾದ್ರೆ ಈ ಕಾಯೇ ಹಣ್ಣಾಗೋದು, ಹಾಗೆ ಅರಿಷಡ್ ವರ್ಗಗಳೇನಿದವಲ್ಲ. ಬಹಳ ಒಳ್ಳೆ ಚಿಂತನೆ ಬಂತು ನಿಮ್ಮ ಕಡೆಯಿಂದ, ಮತ್ತೆ ಒಳ್ಳೆ ಶಬ್ದ ಬಳಸಿದ್ರಿ. ಅರಿಷಡ್ ವರ್ಗಗಳನ್ನ ದಾಟೋದು ಅಂತ ಸಾಮಾನ್ಯವಾಗಿ ಎಲ್ಲರೂ ಬಳಸ್ಬಿಟ್ಟಿದ್ದಾರೆ. ಅರಿಷಡ್ ವರ್ಗ ಅಂತಾನೆ ಬಳಸ್ಬಿಟ್ಟಿದ್ದಾರೆ. ನಾನು ಅದನ್ನ ಅರಿಷಡ್ ವರ್ಗ ಅಂತ ಕರೆಯಲ್ಲ. ಅರಿ ಷಡ್ ವರ್ಗ ಅಂದ್ರೆ ಬಿಡಿಸ್ಬಿಡ್ತೀನಿ ನಾನು ಅರಿ ಷಡ್ ವರ್ಗ ಅಂದಾಗ ವೈರಿಗಳಾಗ್ತವೆ, ಅರಿ ಅಂತ ಬಿಡಿಸಿದಾಗ ತಿಳ್ಕೋ ಸರಿ ಆದದ್ದು, ಯಾಕಂದ್ರೆ ಅವುಗಳನ್ನ ಬಿಟ್ಟು ಮನುಷ್ಯ ಬದುಕಕ್ಕಾಗಲ್ಲ, ಅವುಗಳ ರಹಿತವಾಗಿ ಮನುಷ್ಯ ಬದುಕಕ್ಕಾಗಲ್ಲ. ಕಾಮಶಕ್ತಿ ಕೆಟ್ಟದ್ದಲ್ಲ, ಅದು ಕ್ರೋಧ ಶಕ್ತಿಯು ಕೂಡ ಕೆಟ್ಟದ್ದಲ್ಲ. ಕಾಮ ಪ್ರೇಮವಾಗಿ ಭಕ್ತಿಯಾಗಿ ಪರಿವರ್ತನೆ ಹೊಂದೋಯ್ತು, ಪರಿವರ್ತನೆ ಹೊಂದ್ಲಿಲ್ವಾ ಅದು ವಿಕಾರ ಆಗ್ಬಿಡುತ್ತೆ, ವಿಕೃತ ಕಾಮ, ಅದರಿಂದ ಮನುಷ್ಯ ಕೆಡ್ತಿರೋದು. ಅದೇ ಕಾಮ ಪ್ರೇಮವಾಗ್ಬಿಟ್ರೆ ಅವನ್ ಮಹಾತ್ಮ ಆಗ್ಬಿಡ್ತಾನೆ, ದೈವತ್ವದ ಕಡೆಗೆ ಸಾಗಕ್ಕೆ ಶುರು ಆಗ್ಬಿಡ್ತಾನೆ. ಕ್ರೋಧ ಅನ್ನುವಂತದ್ದು ಕರುಣೆಯಾಗಿ ಪರಿವರ್ತನೆ ಹೊಂದಬೇಕು. ಕರುಣಿಸಕ್ಕೂ ಕೂಡ ಒಬ್ಬರಿಗೆ ಕರುಣೆ ತೋರಿಸಕ್ಕೂ ಶಕ್ತಿ ಬೇಕು, ಶಕ್ತಿ ಇಲ್ಲದಿದ್ದವನು ಕರುಣೆ ತೋರಿಸಕ್ ಆಗಲ್ಲ. ಕರುಣೆ ತೋರಿಸಬೇಕಾದ್ರೆ ಮೊದಲು ಬುದ್ಧನಾಗಬೇಕು, ಅಂಗುಲಿ ಮಾಲನಿಗೆ ಕರುಣೆ ತೋರಿಸಬೇಕಾದ್ರೆ ಬುದ್ಧನ ಆತ್ಮ ತೇಜ ಪ್ರಕಟ ಆಗ್ಲೇಬೇಕು. ನೀವ್ ಬೇರೆಯವ್ರು ಅಂಗುಲಿ ಮಾಲನ್ ಕರುಣೆ ತೋರಿಸಕ್ ಹೋದ್ರೆ ಅವ್ರನ್ನ ನಾವು ಕತರ್ಸಾಕ್ಬಿಡ್ತಿದ್ದ ಅವನು, ಅದೇ ಬುದ್ಧ ಕರುಣೆ ತೋರಿಸಕ್ ಹೋದಾಗ ಅವನ ಮುಖ ನೋಡಿ ಅವನ ಆ ತೇಜಸ್ಸನ್ನು ನೋಡಿ ಪರಿವರ್ತನೆ ಆದ. ಹಂಗೆ ಕ್ರೋಧವನ್ನ ಪರಿವರ್ತನೆ ಮಾಡಿಕೊಂಡ್ರೆ ಕರುಣೆ ಆಗತ್ತೆ, ಕ್ರೋಧವನ್ನು ಸಪ್ರೆಸ್ ಮಾಡಿದ್ರೆ ಅದು ಪರಿವರ್ತನೆ ಆಗಲ್ಲ. ಆದ್ರಿಂದ ನಾವು ಈ ಅರಿಷಡ್ ವರ್ಗಗಳ ವಿಷಯನೇ ತಗೊಂಡ್ರೆ ತುಂಬಾ ಅದ್ಭುತವಾದಂತಹ ಸಂಗತಿ ಅದು, ನಮ್ಮ ಮುಂದಿನ ಚಿಂತನೆಗೂ ಕೂಡ ತುಂಬಾ ಅದ್ಭುತವಾದ ವಿಷಯ ಅದು. ಅದಕ್ಕೆ ನಮ್ಮ ಶ್ರೋತೃಗಳಿಗೆ ನಾನು ಹೇಳೋದು, ಇದ್ರ ಬಗ್ಗೆನೇ ಆಲೋಚನೆ ಮಾಡಿ. ಮುಂದೆ ನಾನು ಪಂಚಕೋಶಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಮುಂದಿನ ಸಂಚಿಕೆಯಲ್ಲಿ. ಇವಾಗ ನಾವು ಅರಿಷಡ್ ವರ್ಗಗಳ ಬಗ್ಗೆ ತಿಳ್ಕೊಂಡಾಗ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗೋದಕ್ಕೆ ಏಣಿಗಳಿದ್ದ ಹಾಗೆ, ಮೆಟ್ಟಿಲುಗಳಿದ್ದ ಹಾಗೆ. ಅಂದ್ರೆ ನಾವು ಮಾನವತ್ವದಿಂದ ದೈವತ್ವದೆಡೆಗೆ ಹೋಗ್ಬೇಕಾದ್ರೆ ಈ ಅರಿಷಡ್ ವರ್ಗಗಳು ಅಂದ್ರೆ ಷಡ್ ವರ್ಗಗಳನ್ನ ಅರ್ಥಕೊಂಡು ನಡಿಬೇಕು ಅನ್ನೋದನ್ನ ತುಂಬಾ ಸೊಗಸಾಗಿ ನೀವು ನಿರೂಪಣೆ ಮಾಡಿದ್ರಿ, ತಮ್ಗೆ ಧನ್ಯವಾದಗಳು. ಶ್ರೋತೃ ಬಾಂಧವರೇ, ಈ ಕಾರ್ಯಕ್ರಮದೊಳಗ ನೀವೆಲ್ಲರೂ ಪಾಲ್ಗೊಳ್ಬೇಕು, ಇದನ್ನಲ್ಲಿ ನೀವು ಗಮನ ಇಟ್ಟು ಕೇಳಿ ನಮ್ಮ ಕಾರ್ಯಕ್ರಮದ ಕೊನೆಗೆ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ನೀವು ಅದರಲ್ಲಿ ಎಷ್ಟು ಜನ ಬರೆದು ಕಳಿಸ್ತೀರಾ ಎಲ್ಲರಿಗೂ ಸ್ವಾಗತ ಇದೆ, ಮತ್ತು ಅದರಲ್ಲಿ ಗೆದ್ದಂತಹ 3 ಜನರಿಗೆ ಬಹುಮಾನಕ್ಕೆ ನಾವು ಆಯ್ಕೆ ಮಾಡ್ತೀವಿ. ಆ ಬಹುಮಾನದ ವಿತರಣಾ ದಿನಾಂಕವನ್ನು ಮುಂದೆ ತಿಳಿಸ್ಕೊಡ್ತೀವಿ. ಮಂಗಳವಾರದ ಒಳಗಡೆ ಅಥವಾ ಬಹಳ ಅಂದ್ರೆ ಬುಧವಾರದೊಳಗಡೆ ತಾವು ನಿಮ್ಮ ಪತ್ರವನ್ನ ಬರೀಬೇಕು ನಮಗೆ ಮುಟ್ಟೋ ಹಾಗೆ. ಈಗಂತೂ ವಾಟ್ಸ್ಆಪ್ ಇದೆ, ಬೇಗ ಕಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ನಾವು ವಿನಂತಿಸಿಕೊಂಡು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವರೇ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಈಗ ಕೇಳೋಣ ಗಂಗಾಧರ್ ಸ್ವಾಮಿ ಮತ್ತು ಸಂಗಡಿಗರಿಂದ ಒಡಪು ಹರಮುನಿದರೆ ಗುರುಕಾಯುವನು. ಹರ ಹರ ಹರ ಹರ ಸ್ವಾಮಿ ಸರ್ಬಾರಿ ಸರ್ಬ ಹರ ವೀರ ಅಲಕಲ್ಟಿಯ ವೀರ ಹೇಗ ಬರ್ತಾನೆಂದರೆ ಶ್ರೀಮತ್ ಸದ್ಗುಣ ಸಂಪನ್ನರಾದ ಭಕ್ತ ಜನರೆಲ್ಲ ನೀವು ಕೇಳಿರೋ ಹರಮುನಿದರು ಗುರು ಕಾಯುವರೆಂಬ ವಚನವು ಭೂಲೋಕಕ್ಕೆ ಹೇಗೆ ಬಂತೆಂದರೆ ತುಂಬಾನೊಂದು ದಿವಸ ನಮ್ಮ ಪರಶಿವ ಮೂರ್ತಿಯು ಶಿವ ಸಭೆಯೋಳು ಕುಲ ತರಲು ಶಾರದ ಮಹರ್ಷಿಯು ವೀಣಾಯು ಸಂಯುಕ್ತ ಗಾಯನದೊಂದಿಗೆ ಬಂದು ಓಂ ನಮ ಶಿವ ಶಿವ ಪಾರ್ವತಿಗೆ ನಮಸ್ಕರಿಸಿ ಕೂಡಲು ಓಂ ನಮ ಶಿವ ಆಗ ಪಾರ್ವತಾ ದೇವಿ ಹೇಳುತ್ತಾಳೆ ಓಂ ನಮ ಶಿವ ಕಲೈ ತ್ರಿಲೋಕ ಸಂಚಾರಿಯಾದ ನಾರದ ಮಾರುಷಿಯೇ ಓಂ ನಮ ಶಿವ ನೀನು ಭೂಲೋಕಕ್ಕೆ ಹೋಗಿ ಓಂ ನಮ ಶಿವ ಪರಮುನಿದರು ಗುರು ಕಾಯುವರೆಂಬ ವಚನವಂ ಸ್ಥಿರಪಡಿಸಿ ಬಾಯೆಂದು ಹೇಳಲು ಓಂ ನಮ ಶಿವ ಆಗಮ್ಮ ನಾರದ ಮಾರುಷಿ ಒಪ್ಪಿಕೊಂಡು ಭೂಲೋಕಕ್ಕೆ ಬರಲು ಓಂ ನಮ ಶಿವ ಯುದ್ಧ ಪಟ್ಟಣದಲ್ಲಿ ಓಂ ನಮ ಶಿವ ಶ್ರೀರಾಮಚಂದ್ರನು ಸೀತೆಯನ್ನು ಗೆದ್ದ ಸಂತೋಷಕ್ಕಾಗಿ ಓಂ ನಮ ಶಿವ ನನ್ನ ಕಪಿಗಳಿಗೆ ಬೇಡಿದ ಇಷ್ಟಾರ್ಥವಂ ಕೊಟ್ಟು ಕಳಿಸುತ್ತಿರಲು ಓಂ ನಮ ಶಿವ ಶ್ರೀರಾಮಚಂದ್ರನ ಪರಮ ಭಕ್ತನಾದ ಮಾರುತಿಯೋ ಓಂ ನಮ ಶಿವ ನಾನು ಯಾವದಾದಂದ್ರೆ ಇಷ್ಟಾರ್ಥವನ್ನು ಪಡೆದುಕೊಂಡು ಶಿವ ಬರಬೇಕೆಂದು ಹೋಗುವ ಸಮಯದೋಳು ಓಂ ನಮ ಶಿವ ನಾರದ ಮಾರುಷಿ ವ್ಯಕ್ತಿಯಾಗಲು ಓಂ ನಮ ಶಿವ ನಾರದ ಮಾರುಷಿ ಹೇಳುತ್ತಾನೆ ಓಂ ನಮ ಶಿವ ಜಲೈ ಶ್ರೀರಾಮಚಂದ್ರನ ಪರಮ ಭಕ್ತನಾದ ಮಾರುತಿಯೇ ಓಂ ನಮ ಶಿವ ನೀನು ಶ್ರೀರಾಮಚಂದ್ರನಲ್ಲಿಗೆ ಹೋಗಿ ಕೃಷ್ಣಾನಂದ ಭಕ್ತಿ ಹಾಗೂ ಮುಕ್ತಿಯನ್ನು ಕೇಳಿಕೋ ಎಂದು ಹೇಳಲು ಓಂ ನಮ ಶಿವ ಆಗ ಮಾರುತಿ ಒಪ್ಪಿಕೊಂಡು ಶ್ರೀರಾಮಚಂದ್ರನಲ್ಲಿಗೆ ಬಂದು ಓಂ ನಮ ಶಿವ ನಮಸ್ಕರಿಸಿ ಕೂಡಲು ಓಂ ನಮ ಶಿವ ಆಗ ಶ್ರೀರಾಮಚಂದ್ರನು ಓಂ ನಮ ಶಿವ ಈ ಕಪಿವೀರನೇ ನಿನಗಾವ ಆಭರಣ ಬೇಕು ಬೇಡೆಂದು ಕೇಳಲು ಓಂ ನಮ ಶಿವ ಆಗ ಶ್ರೀರಾಮಚಂದ್ರನು ಓಂ ನಮ ಶಿವ ನಿನಗಾವ ಆಭರಣ ಬೇಕು ಬೇಡೆಂದು ಕೇಳಲು ಓಂ ನಮ ಶಿವ ಆಗ ನಮ್ಮ ಮಾರುತಿಯೋ ಓಂ ನಮ ಶಿವ ಹೇ ಗುರುವಾರ್ಯ ಓಂ ನಮ ಶಿವ ನನಗಾವ ಆಭರಣಗಳು ಬೇಡ ಓಂ ನಮ ಶಿವ ನನಗೆ ಅಷ್ಟಾನಂದ ಭಕ್ತಿ ಓಂ ನಮ ಶಿವ ಹಾಗೂ ಮುಕ್ತಿಯನ್ನು ಕೊಟ್ಟು ಓಂ ನಮ ಶಿವ ನನ್ನನ್ನು ಉದ್ಧಾರ ಮಾಡಬೇಕು ದೇವಾ ಎನ್ನಲು ಓಂ ನಮ ಶಿವ ಆಗ ಶ್ರೀರಾಮಚಂದ್ರನು ಓಂ ನಮ ಶಿವ ಎಲೈ ಮಾರುತಿಯೇ ಓಂ ನಮ ಶಿವ ನಿನಗೆ ಕೊಡುವುದು ನನ್ನಿಂದ ಅಸಾಧ್ಯವಾಗದ ಮಾತು ಓಂ ನಮ ಶಿವ ನನ್ನ ಗುರುಗಳಲ್ಲಿಗೆ ಹೋದರೆ ಓಂ ನಮ ಶಿವ ಇದರ ಸಾಧನೆ ಏನೆಂಬುದು ಹೇಳುತ್ತಾರೆ ಓಂ ನಮ ಶಿವ ನೀನು ಅಲ್ಲಿಗೆ ಹೋಗಬೇಕೆಂದು ಹೇಳಲು ಓಂ ನಮ ಶಿವ ಆಗ ನಮ್ಮ ಮಾರುತಿಯೋ ಗುರುಗಳಾದ ಗುರುಗಳಲ್ಲಿಗೆ ಹೋಗಿ ನಮಸ್ಕರಿಸಿ ಕೂಡಲು ಗುರುಗಳು ಕಪಿವೀರನೇ ಓಂ ನಮ ಶಿವ ನೀನಿಲ್ಲಿಗೆ ಏಕೆ ಬಂದೆಂದು ಕೇಳಲು ಓಂ ನಮ ಶಿವ ಗುರುವಾರ್ಯ ಓಂ ನಮ ಶಿವ ನನಗೆ ಅಷ್ಟಾನಂದ ಭಕ್ತಿ ಓಂ ನಮ ಶಿವ ಹಾಗೂ ಮುಕ್ತಿಯನ್ನು ಕೊಟ್ಟು ಓಂ ನಮ ಶಿವ ನನ್ನನ್ನು ಉದ್ಧಾರ ಮಾಡಬೇಕು ದೇವಾಯನಲು ಓಂ ನಮ ಶಿವ ನಮ್ಮ ಗುರುಗಳು ಓಂ ನಮ ಶಿವ ಈ ಮಾರುತಿ ಓಂ ನಮ ಶಿವ ನೀನು ಪಂಪಾ ಪ್ರಹೇಮ ಕೋಟಕ್ಕೆ ಹೋಗಿ ಓಂ ನಮ ಶಿವ ಭದ್ರಿಯೋಳು ಸ್ನಾನ ಮಾಡಿ ಓಂ ನಮ ಶಿವ ಶ್ರೀ ವೀರಭದ್ರನನ್ನು ಕುರಿತು ಘೋರವ ತಪಸ್ಸು ಮಾಡು ಓಂ ನಮ ಶಿವ ಆ ತಪಸ್ಸಿಗೆ ವೀರಭದ್ರನು ಪ್ರತ್ಯಕ್ಷನಾಗಿ ಓಂ ನಮ ಶಿವ ನಿನ್ನ ಇಷ್ಟಾರ್ಥನು ಪೂರ್ಣ ಮಾಡುವನೆಂದು ಹೇಳಲು ಓಂ ನಮ ಶಿವ ಆಗ ನಮ್ಮ ಮಾರುತಿಯೋ ಓಂ ನಮ ಶಿವ ಪಂಪಾ ಪ್ರಹೇಮ ಕೋಟಕ್ಕೆ ಹೋಗಿ ಓಂ ನಮ ಶಿವ ಭದ್ರಿಯೋಳು ಸ್ನಾನ ಮಾಡಿ ಓಂ ನಮ ಶಿವ ವೀರಭದ್ರನನ್ನು ಕುರಿತು ಓಂ ನಮ ಶಿವ ಘೋರವ ತಪಸ್ಸು ಮಾಡಲು ಓಂ ನಮ ಶಿವ ತಪಸ್ಸಿಗೆ ವೀರಭದ್ರನು ಪ್ರತ್ಯಕ್ಷನಾಗಿ ಓಂ ನಮ ಶಿವ ಎಲೈ ಮಾರುತಿ ಓಂ ನಮ ಶಿವ ತಪಸ್ಸು ಮಾಡಿದ ಕಾರಣವೆಂದು ಕೇಳಲು ಓಂ ನಮ ಶಿವ ಆಗ ನಮ್ಮ ಮಾರುತಿಯೋ ಓಂ ನಮ ಶಿವ ಅಷ್ಟಾನಂದ ಭಕ್ತಿ ಓಂ ನಮ ಶಿವ ಭಕ್ತಿಯನ್ನು ಕೊಡಬೇಕೆಂದು ಹೇಳಲು ಓಂ ನಮ ಶಿವ ವೀರಭದ್ರ ದೇವರು ಓಂ ನಮ ಶಿವ ಭಾರತೀಯ ಕರದಲ್ಲಿ ಲಿಂಗವನ್ನು ಕೊಟ್ಟು ಓಂ ನಮ ಶಿವ ನನ್ನ ತ್ರಿಕಾಲದ ಪೂಜೆ ಮಾಡುತ್ತಾ ಹೋಗಿನಲು ಓಂ ನಮ ಶಿವ ಅಂದಿನಿಂದ ಮಾರುತಿಯೋ ಓಂ ನಮ ಶ್ರೀ ವೀರಭದ್ರ ದೇವರ ಶಿಷ್ಯನಾದನು ಓಂ ನಮ ಶಿವ ಆಹಾರ ವೀರ ಓಂ ನಮ ಶಿವ ಎತ್ತ ಗೌತಮ ಮುನಿ ಆಶ್ರಮದವಳು ಓಂ ನಮ ಶಿವ ಶಿವಯೋಗಿ ಲಿಂಗವನ್ನು ಕಳೆದುಕೊಂಡು ಓಂ ನಮ ಶಿವ ಗಂಡು ಕತ್ತರಿ ಹಾಕಿರುವ ಸಮಯದವಳು ಓಂ ನಮ ಶಿವ ಪರಮೇಶ್ವರನ ಪ್ರತ್ಯಕ್ಷನಾಗಿ ಓಂ ನಮ ಶಿವ ಶಿವಯೋಗಿ ಲಿಂಗವನ್ನು ಕೊಟ್ಟು ಓಂ ನಮ ಶಿವ ಯೋಗವ ಸಮಯದವಳು ಓಂ ನಮ ಶಿವ ಗೌತಮ ಮಹಾಮುನಿಗಳು ಓಂ ನಮ ಶಿವ ಔತಣ ಸಮರ್ಪವನ್ನು ಏರ್ಪಡಿಸಲು ಓಂ ನಮ ಶಿವ ಭಾರತೀಯ ಅವರ ಸನ್ಮುಖದಲ್ಲಿ ಗಾಯನ ಮಾಡಲು ಓಂ ನಮ ಶಿವ ಆಗ ಪರಮೇಶ್ವರನು ಓಂ ನಮ ಶಿವ ಈ ಮಾರುತಿ ಓಂ ನಮ ಶಿವ ಇದೇ ರಾಗ ಗೀತೆಯಿಂದ ಓಂ ನಮ ಶಿವ ನನಗೆ ಕೈಲಾಸಕ್ಕೆ ಬಿಟ್ಟು ಬಾ ಎಂದು ಹೇಳಲು ಓಂ ನಮ ಶಿವ ಆಗ ನಮ್ಮ ಮಾರುತಿಯು ಒಂದು ಹೆಗಲ ಮೇಲೆ ಪರಮೇಶ್ವರನನ್ನು ಓಂ ನಮ ಶಿವ ಒಂದು ಹೆಗಲ ಮೇಲೆ ಪಾರ್ವತಿಯನ್ನು ಓಂ ನಮ ಶಿವ ಹೊತ್ತುಕೊಂಡು ಹೋಗುವ ಸಮಯದೋಳು ಓಂ ನಮ ಶಿವ ಲಿಂಗ ಪೂಜೆ ಆಗಲು ಓಂ ನಮ ಶಿವ ಆಗ ನಮ್ಮ ಮಾರುತಿಯು ಓಂ ನಮ ಶಿವ ಪರಮೇಶ್ವರನೇ, ಚಂದ್ರ ಲಿಂಗ ಪೂಜೆ ವೇಳೆ ಆಗಿರೋದು, ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡಿರೆಲ್ಲರೂ. ಓಂ ನಮಃ ಶಿವಾಯ. ಆಗ ಪರಮೇಶ್ವರನು, ನಾನೇ ಲಿಂಗಮಯನಲ್ಲಿರುವಾಗ ನಿನಗೆ ಲಿಂಗ ಪೂಜೆ ಅವಶ್ಯವಿಲ್ಲ ಎನ್ನಲು. ಓಂ ನಮಃ ಶಿವಾಯ. ಆಗ ನಮ್ಮ ಮಾರುತಿಯು ಲಿಂಗಮಯ ನೀನಿರಬಹುದು, ಗುರುವಿಗೆ ಕೊಟ್ಟ ವಚನ ಸರ್ವತ ಮೀರುವುದಿಲ್ಲ ಎಂದು ಪಾರ್ವತಿಗೆ ಕೆಳಗಳಿಸಿ ಹೋಗಲು. ಓಂ ನಮಃ ಶಿವಾಯ. ಆಗ ಪರಮೇಶ್ವರನು ಕೋಪರೂಢನಾಗಿ ಮಾರುತಿಯ ಲಿಂಗವನ್ನು ಗೊತ್ತಾಗದಂತೆ ಸೆಳೆದುಕೊಳ್ಳಲು. ಓಂ ನಮಃ ಶಿವಾಯ. ಆಗದಂತೆ ಸೆಳೆದುಕೊಳ್ಳಲು. ಓಂ ನಮಃ ಶಿವಾಯ. ಮಾರುತಿಯು ಪಂಪ ಪ್ರೇಮ ಕೋಟಕ್ಕೆ ಹೋಗಿ ಭದ್ರಿಯೋಳು ಸ್ನಾನ ಮಾಡಿ ಲಿಂಗದ ಕರಡಿಯನ್ನು ತೆರೆದು ನೋಡಲು. ಓಂ ನಮಃ ಶಿವಾಯ. ಲಿಂಗವಿರುವುದಿಲ್ಲ, ಪಂಪಾಪುರ ಹೇಮಕೋಟದೋಳು ಹೋಗಿರಬಹುದೆಂದು ಲಿಂಗಪತ್ರಿಯ ನೀರನ್ನೇ ಉಕ್ಕಿ ನೋಡಲು. ಅಲ್ಲಿಯೋ ಲಿಂಗ ಬರುವುದಿಲ್ಲ, ಬೆಟ್ಟದಲ್ಲಾದರೂ ಹೋಗಿರಬಹುದೆಂದು ಪುಟ್ಟ ಬೆಟ್ಟವನ್ನೇ ಪುಡಿ ಮಾಡಿ ನೋಡಲು. ಅಲ್ಲಿಯೋ ಲಿಂಗವಿರಬದಿಲ್ಲ, ಲೋಪಾಯನಾಗಿ ಮಾರುತಿಯೋ ವೀರಭದ್ರನ ಕುರಿತು ತಪಸ್ಸು ಮಾಡಲು. ತಪಸ್ಸಿಗೆ ವೀರಭದ್ರನ ಪ್ರತ್ಯಕ್ಷನಾಗಿ ನನ್ನ ಪರಮ ಶಿಷ್ಯನಾದ ಮಾರುತಿ ವಿಪತ್ತು ಬಂತೆಂದು ಕೇಳಲು. ಮಾರುತಿಯು ಕೊಟ್ಟ ಲಿಂಗವು ಮಾಯವಾಗಿರುವುದು, ಲಿಂಗವನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡಬೇಕು ದೇವ ಎನ್ನಲು. ವೀರಭದ್ರ ದೇವರು ನನ್ನ ಅಗ್ನಿನೇತ್ರಂ ಕರೆದು ಎಲ್ಲ ಅಗ್ನಿನೇತ್ರನೇ ಒಂದಾರು ಮೂರು ಗಳಿಗೆಗಳಾಗಿ ನಮ್ಮ ಮಾರುತಿಯ ಲಿಂಗವನ್ನು ತಂದು ಕೊಡಬೇಕೆಂದು ಹೇಳಲು. ಶ್ರೀ ವೀರಭದ್ರ ದೇವರ ಬಿಟ್ಟು ಅಗ್ನಿನೇತ್ರವು ಪರಮೇಶ್ವರನಲ್ಲಿಗೆ ಹೋಗಲು. ಪರಮೇಶ್ವರನ ತನ್ನ ಅಗ್ನಿನೇತ್ರಂ ಕರೆದು ವೀರಭದ್ರ ದೇವರ ಅಗ್ನಿನೇತ್ರದೊಡನೆ ಕಾಳಗ ಮಾಡಲು. ಅಗ್ನಿನೇತ್ರ ಕೂಡಿ ಬ್ರಹ್ಮಾಂಡ ವೇದಗಿಸಿತ್ತು. ಓಂ ನಮಃ ಶಿವ. ಪಾರ್ವತಾ ದೇವಿ ಇರುತ್ತಾಳೆ, ಓಂ ನಮಃ ಶಿವ. ಬ್ರಹ್ಮಾಂಡವೇ ಸುಟ್ಟು ಹೋದ ಮೇಲೆ ನಾವಿರುವುದಲ್ಲಿ ಓಂ ನಮಃ ಶಿವ. ಅನೇಕ ಕಲಹ ಬಿಡುತ್ತಿರುವೆ, ಓಂ ನಮಃ ಶಿವ. ಭಾರತೀಯ ಲಿಂಗವನ್ನು ಕೊಟ್ಟು ಬಿಡು ಎಂದು ಹೇಳಲು. ಓಂ ನಮಃ ಶಿವ. ಆಗ ಪರಮೇಶ್ವರನು, ಓಂ ನಮಃ ಶಿವ. ಮಾರುತಿಯೇ, ಓಂ ನಮಃ ಶಿವ. ಲಿಂಗದ ಕರಡಿಯನ್ನು ತೆರೆದು ನೋಡೆನಲು. ಓಂ ನಮಃ ಶಿವ. ಮಾರುತಿಯೋ, ಓಂ ನಮಃ ಶಿವ. ಗುರುವಿನ ಆಜ್ಞೆ ಆದರೆ ತೆರೆಯುತ್ತೇನೆ, ಓಂ ನಮಃ ಶಿವ. ಇಲ್ಲವಾದರೆ ಇಲ್ಲ ಎನ್ನಲು. ಓಂ ನಮಃ ಶಿವ. ಆಗ ನಮ್ಮ ವೀರಭದ್ರ ದೇವರು, ಓಂ ನಮಃ ಶಿವ. ಈ ಮಾರುತಿಯೇ, ಓಂ ನಮಃ ಶಿವ. ನೀನು ಪರಮೇಶ್ವರನಿಗೆ, ಓಂ ನಮಃ ಶಿವ. ರೋಮಕ್ಕೊಂದು ಕೋಟಿ ಲಿಂಗವ ಮಾಡೆನ್ನಲು. ಓಂ ನಮಃ ಶಿವ. ಆಗ ನಮ್ಮ ಮಾರುತಿಯೋ ವೀರಭದ್ರ ದೇವರ ಅಪ್ಪಣೆಯಂತೆ ಓಂ ನಮಃ ಶಿವ ಪರಮೇಶ್ವರನಿಗೆ ರೋಮಕ್ಕೊಂದು ಕೋಟಿ ಲಿಂಗವ ಮಾಡಿ ತೋರಿಸಲು. ಓಂ ನಮಃ ಶಿವ. ಎಂದಿನಿಂದ ಇಂದಿನವರೆಗೂ ಅರಮನಿದರು ಗುರು ಕಾಯುವನೆಂಬ ವಚನ ಭೂಲೋಕದಲ್ಲಿ ಉಳಿತು. ಓಂ ನಮಃ ಶಿವ. ಭದ್ರಿ ಕಾಳಿಯರಮಣ ಕಡೆಯಿಂದ ಬೇಡಿ ಕೊಂಬೆನು ಶ್ರೀ ಗುರುವೇ ನಿಮ್ಮ Thank you. ಇದುವರೆಗೂ ಗಂಗಾಧರ್ ಸ್ವಾಮಿ ಮತ್ತು ಸಂಗಡಿಗರಿಂದ ವಡವು ಹರಮುನಿದರೆ ಗುರುಕಾಯನು ಕೇಳಿದಲ್ಲ, ಈಗ ಕೇಳೋಣ ಕೃಷಿ ಹಾಡು. ಬೇಕಾನ